ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 43 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಮಾಧವ ಉಳ್ಳಾಲ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಹಾಗೂ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242776633, ಮೊಬೈಲ್ 9343442488. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 ರಿಂದ 12 ಗಂಟೆ. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಇದೀಗ ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಮಾಧವ ಉಳ್ಳಾಲ ಅವರೊಂದಿಗಿನ ಸಂದರ್ಶನ ಕೇಳೋಣ. ಮಾಧವ ಉಳ್ಳಾಲ ಅವರೇ ನಮಸ್ಕಾರ. ನಮಸ್ತೆ. ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಅನಿವಾರ್ಯತೆ ಯಾಕಾಗಿ ಸೃಷ್ಟಿಯಾಗಿದೆ? ಎಲ್ಲ ಶ್ರೋತೃಗಳಿಗೂ ನಮಸ್ತೆ. ಪರಿಸರದ ಜೊತೆಗೆ ನಾವು ಒಡನಾಟವನ್ನ ಬೆಳೆಸಬೇಕು, ಪರಿಸರವನ್ನ ಉಳಿಸಬೇಕು. ಈ ಭೂಮಿ ಮೇಲೆ ಇರತಕ್ಕಂಥ ಜಲಚರ ಅಥವಾ ಎಲ್ಲ ಜೀವಿಗಳು ಕೂಡ ಆರೋಗ್ಯಪೂರ್ಣವಾಗಿ ಬದುಕಬೇಕನ್ನುವ ದೃಷ್ಟಿಯಿಂದ ಮನುಷ್ಯರು ಪ್ರಕೃತಿಯನ್ನು ಉಳಿಸುವಂತಹ ಬಹಳ ದೊಡ್ಡ ಕಾರ್ಯಕ್ಕೆ ಮುಂದಾಗಬೇಕು ಮತ್ತು ಅದನ್ನು ಬದ್ಧತೆಯ ಮೂಲಕ ನಿರ್ವಹಣೆ ಮಾಡಬೇಕು. ಒಂದು ಮಾತು ಇದೆ, ಈ ಪ್ರಕೃತಿಯ ಸಮತೋಲನ ಇರಬೇಕಿದ್ರೆ 33%+ ಭೂಭಾಗದ 33% ಅರಣ್ಯ ಇರಬೇಕು ಅಂತ ಹೇಳಿ. ಸದ್ಯದ ಪರಿಸ್ಥಿತಿ ಹೇಗಿದೆ? ಇಲ್ಲ, ವಿಶ್ವದ ಯಾವುದೇ ಭೂಭಾಗದಲ್ಲಿ ಕೂಡ ಅರಣ್ಯ ಸಂಪತ್ತು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮನುಷ್ಯನೇ ಮೂಲ ಕಾರಣ. ಮನುಷ್ಯ ಅಭಿವೃದ್ಧಿಯನ್ನೇ ಮೂಲವಾಗಿಟ್ಕೊಂಡು ಎಲ್ಲ ಭೂಭಾಗವನ್ನ ತನ್ನ ವಶಕ್ಕೆ ಪಡೆಯುತ್ತಾ ಹಸಿರೀಕರಣದ ನಾಶಕ್ಕೆ ತೊಡಗಿದ್ದಾನೆ. ಈ ಎಲ್ಲ ಕಾರಣದಿಂದಾಗಿ ಭೂಮಿಯ ತಾಪಮಾನ ಇರಬಹುದು, ಪ್ರಕೃತಿಯ ಬದಲಾವಣೆ ಇರಬಹುದು, ನೀರಿನ ಅಂತರ್ಜಲಕ್ಕೆ ಹೊಡೆತ ಬೀಳುವುದು ಇರಬಹುದು, ಎಲ್ಲವುಗಳು ಘಟಿಸುವುದು ವೇಗವಾಗಿ ಬೆಳೆಯುತ್ತಿರುವಂತಹ ನಗರೀಕರಣದಿಂದಾಗಿ ಈ ಒಂದು ಸಮಸ್ಯೆ ಉದ್ಭವವಾಗಿದೆ. ಅಂದ್ರೆ ಪರಿಸರದ ಮೇಲೆ ನಾವು ನಿರಂತರವಾಗಿ ಕೊಡ್ತಾ ಇರುವಂತಹ ಒಂದು ಆಘಾತ ಆಗ್ಬಹುದು ಅಥವಾ ಏಟ್ ಆಗ್ಬಹುದು, ಇದರಿಂದಾಗಿ ಯಾವ ರೀತಿ ಒಂದು ದುಷ್ಪರಿಣಾಮ ಉಂಟಾಗ್ತಾ ಇದೆ? ಖಂಡಿತವಾಗ್ಲು ಬಹಳ ಒಳ್ಳೆಯ ಒಂದು ಪ್ರಶ್ನೆ ಇದು. ಯಾಕೆಂತ ಹೇಳಿದ್ರೆ ಇಡೀ ವಿಶ್ವ ಇವತ್ತು ಗಮನಿಸ್ತಾ ಉಂಟು. ವಿಶ್ವಸಂಸ್ಥೆ ಮೊನ್ನೆ ಒಂದು ಘೋಷಣೆ, ಒಂದು ಪ್ರಕಟಣೆಯನ್ನು ಕೊಟ್ಟಿದೆ. ಅತ್ಯಂತ ವೇಗವಾಗಿ ಮನುಕುಲ ಈ ಭೂಮಿಯಿಂದ ಕಣ್ಮರೆಯಾಗ್ತಾನೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಪ್ರಥಮವಾಗಿ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಹಸಿರು ನಾಶ ಆಗತ್ತೆ ಅನ್ನುವಂಥದ್ದು. ಎರಡನೇದಾಗಿ ಹಸಿರನ್ನ ಅವಲಂಬನೆ ಮಾಡಿಕೊಂಡಿರತಕ್ಕಂಥ ಪ್ರಾಣಿ ಮತ್ತು ಪಕ್ಷಿಗಳು ನಾಶ ಆಗತ್ತೆ ಅನ್ನುವಂಥದ್ದು. ಮೂರನೆಯದ್ದು ಇದನ್ನು ಅವಲಂಬನೆ ಮಾಡಿಕೊಂಡಿರತಕ್ಕಂಥ ಮನುಷ್ಯನಿಗೆ ಇದರ ಪ್ರಭಾವ ತಟ್ಟತೆ, ಕ್ರಮೇಣ ಮನುಷ್ಯನ ಇರುವಿಕೆ ಕೂಡ ನಾಶ ಆಗ್ಬೋದು. ಮತ್ತು ಎಷ್ಟೋ ವರ್ಷದ ನಂತರ ಪುನಃ ಮೊಳಕೆ ಒಡೆಯುತ್ತದೆ ಹಸಿರು, ಪುನಃ ಜೀವನ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನು ವಿಶ್ವಸಂಸ್ಥೆ ಒಂದು ಪ್ರಕಟಣೆ ಮೂಲಕ ವಿಶ್ವಕ್ಕೆ ತಿಳಿಪಡಿಸಿದೆ. ಕಾಡಿನಲ್ಲಿ ಮಾತ್ರ ಮರ ಇರಬೇಕು ಅಂತ ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಹೇಗಿರಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ. ದೊಡ್ಡ ಬಿಲ್ಡಿಂಗ್ ಕಟ್ತೀವಿ, ಎಸಿ ಹಾಕೊಳ್ತೀವಿ, ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತೀವಿ. ಆದರೆ ಈ ಹಸಿರು ಎನ್ನುವಂಥದ್ದು ನಮ್ಮ ಉಸಿರಿಗೆ ಎಷ್ಟು ಪೂರಕ? ಕಾಡು ಅನ್ನುವಂಥದ್ದು ಎಲ್ಲ ಜೀವಿಗಳಿಗೂ ಮುಖ್ಯವಾಗಿರತಕ್ಕಂಥದ್ದು. ಕಾಡನ್ನೇ ನಂಬಿಕೊಂಡಿರುವಂಥದ್ದು ಮನುಷ್ಯ ಅಥವಾ ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವಿಗಳು ಕೂಡ. ಇದನ್ನೇ ನಾವು ಸಂರಕ್ಷಣೆ ಮಾಡದೇ ಇದ್ರೆ ಪಟ್ಟಣದಲ್ಲಿ ಮಾತ್ರ ನಾವು ಗಿಡ ಮರಗಳನ್ನು ಬೆಳೆಸಿ ನಾವು ಉಸಿರಾಟಕ್ಕೆ ಅಥವಾ ನಮಗೆ ಬೇಕಾಗಿರತಕ್ಕಂಥ ನಿರ್ಮಾಣ ಮಾಡಿಕೊಂಡಿದ್ರೆ ಅದು ಮನುಷ್ಯ ಕುಲಕ್ಕೆ ಅಥವಾ ಜೀವಕ್ಕೆ ಅಪಾಯವನ್ನು ತಂದೊಡ್ಡುವಂಥ ಬಹಳ ದೊಡ್ಡ ಸಮಸ್ಯೆ. ಈಗಾಗಿರುವಂಥದ್ದು ಕೂಡ ಇದೆ. ಅಂತರ್ಜಲದ ಈ ಬತ್ತುವಿಕೆ ಇದು ನಿನ್ನೆ ಮೊನ್ನೆ ಈ ಭೂಮಿಗೆ ತಟ್ಟಿರುವಂಥದ್ದಲ್ಲ. ಮನುಷ್ಯ ಯಾವಾಗ ತನ್ನ ಭೂಮಿ ಮೇಲೆ ಹೆಚ್ಚೆಚ್ಚು ಚಟುವಟಿಕೆಯಿಂದ ನಿರಂತರವಾಗಿ ಭೂಮಿಯನ್ನು ಅವಲಂಬನೆ ಮಾಡಿದ್ದಾನೆ, ಇದರ ಪರಿಣಾಮವೇ ಇದು ಈಗ ಬಂದಿರುವಂಥದ್ದು. ನೋಡಿ, ನಾವು ಎಷ್ಟೋ ವರ್ಷದ ಮುಂಚೆ ನಮಗೆ ಬಾವಿಯಲ್ಲಿ ನೀರು ಇಲ್ಲದೇ ಇರುವಂಥ ದಿನಗಳು ನಾವು ಕಂಡಿಲ್ಲ. ಮುಂಚಿನ ಕಾಲದ ಹಿರಿಯರನ್ನು ಕೇಳಿದರೆ ಕೂಡ ಬಾವಿಯಲ್ಲಿ ನೀರಿದೆ, ಯಾವುದೇ ಬೋರು ಅಥವಾ ಬೇರೆ ಯಾವುದೇ ಕೆರೆ ಅಥವಾ ಯಾವುದೇ ನದಿಯನ್ನೇ ಅವಲಂಬನೆ ಮಾಡಿಕೊಳ್ಳುವಂಥ ದಿನಗಳು ಇರಲಿಲ್ಲ. ಬರೇ ಬಾವಿಯನ್ನು ನಂಬಿಕೊಂಡು ಜೀವನ ಮಾಡಿರತಕ್ಕಂಥ ಎಲ್ಲ ಅವರ ತೋಟಗಳಿಗೆ ಅವರಿಗೆ ಬೇಕಾಗಿರುವಂಥ ದಿನದ 24 ಗಂಟೆ ಕೂಡ ಬಾವಿಯಲ್ಲಿ ನೀರು ಲಭ್ಯತೆ ಇರುತ್ತಿತ್ತು. ಈಗ ಕಾಲ ಹಾಗಿಲ್ಲ. ಬಾವಿ ತೋಡಿದರೂ ಕೂಡ ಇಷ್ಟೇ ಸಮಯದಲ್ಲಿ ನೀರು ಬತ್ತಿ ಹೋಗುವಂಥ ಸಂದರ್ಭವೇ ಹೆಚ್ಚು. ಬೋರನ್ನು ಹೊಡೆದ್ರೂ ಕೂಡ ಇಷ್ಟು ಆಳದಲ್ಲಿ ನೀರು ಸಿಕ್ಕಿದ್ರೆ ಅವರ ಪುಣ್ಯ, ಇಲ್ಲಾಂದರೆ ಪುನಃ ಒಂದು ಏಪ್ರಿಲ್ ಮೇ ಬರುವಾಗ ಬೋರಲ್ಲಿ ಕೂಡ ನೀರು ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ಯಾಂಕರ್ ಮೂಲಕವೇ ಎಲ್ಲ ಕಡೆ ನೀರನ್ನು ಕೊಂಡೊಯ್ಯುವಂಥ ಪರಿಸ್ಥಿತಿ ನಮ್ಮ ಈ ಭೂಮಿಯ ಮೇಲೆ ನಡೆಯುವಂತಹ. ಮಳೆಯ ನೀರು ಎಷ್ಟರ ಮಟ್ಟಿಗೆ ಭೂಮಿಯಲ್ಲಿ ಇಂಗಬೇಕು ಅದು ಇಂಗ್ತಾ ಇಲ್ಲ. ನಾವು ಭೂಮಿಯಿಂದ ಹೊರತೆಗೆಯುವ ಪ್ರಮಾಣ ಮಾತ್ರ ಜಾಸ್ತಿ ಆಗ್ತಾ ಹೋಗಿದೆ ವರ್ಷದಿಂದ ವರ್ಷ. ಖಂಡಿತ. ಈ ಪರಿಸರದ ಸಂರಕ್ಷಣೆಯ ನಿಟ್ಟಿನಲ್ಲಿ ಹಸಿರು ಅಥವಾ ಮರಗಿಡಗಳ ಒಂದು ಪಾತ್ರ ಏನು? ನೀವು ಇದರಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ನಾನು ಪ್ರಥಮವಾಗಿ ಇದನ್ನ ಒಂದು ಆಯ್ಕೆ ಮಾಡಿದ್ದು, ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಬೇಕು. ತಾಪಮಾನವನ್ನು ಕಡಿಮೆ ಮಾಡಬೇಕಿದ್ರೆ ಅದು ಯಾವ ರೀತಿಯಲ್ಲಿ ಹೇಗೆ ಅಂತೇಳಿ ನನ್ನ ಗೆಳೆಯರ ಜೊತೆ ಚರ್ಚಿಸಿ ನಾನು ಬರೇ ಗಿಡಗಳ ಮೂಲಕವೇ ಭೂಮಿಯ ತಾಪಮಾನ ಕಡಿಮೆ ಮಾಡೋದಕ್ಕೆ ಸಾಧ್ಯ, ಇದರಿಂದಲೇ ಭೂಮಿಗೆ ರಕ್ಷಣೆ, ಇದರಿಂದಲೂ ಎಲ್ಲ ಜೀವಿಗಳು ಕೂಡ ಬದುಕೋದಕ್ಕೆ ಇದು ಸಾಧ್ಯ ಅನ್ನುವಂಥದ್ದನ್ನು ಒಂದು 28 ವರ್ಷಕ್ಕೆ ಮೊದಲು ನಾನು ಗಿಡಗಳನ್ನು ನೆಡಲಿಕ್ಕೆ ಪ್ರಾರಂಭ ಮಾಡಿ. 28 ವರ್ಷಗಳ ಹೌದು. ನಾನು ಪಿಗ್ಮಿ ಕಲೆಕ್ಷನ್ಗೆ ಮಾರ್ಗದಲ್ಲಿ ಹೋಗಬೇಕಿದ್ರೆ ನನಗೆ ತಾಪಮಾನದ ಬಗ್ಗೆ ಅರಿವು ಮೂಡಿತ್ತು. ಈ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಬೇರೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ನಿಶ್ಚಯ. ಅದಕ್ಕೋಸ್ಕರ ನಾನು ಗಿಡಗಳನ್ನು ನೆಟ್ಟು ಮರಗಳನ್ನಾಗಿಸಿದರೆ ಆ ಮರಗಳು ಭೂಮಿಯನ್ನು ತಂಪು ಮಾಡುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತದೆ, ವಾಯುವನ್ನು ಅತ್ಯಂತ ಶುದ್ಧವಾಗಿ ನಮಗೆ ಒದಗಿಸಿ. ಎಲ್ಲ ಕಾರಣಕ್ಕಾಗಿ ಗಿಡ ನೆಟ್ಟರೆ ಮಾತ್ರ ಈ ಭೂಮಿ ಅತ್ಯಂತ ಶ್ರೇಷ್ಠವಾಗಿ ಮನುಕುಲಕ್ಕೆ ಒದಗು. 28 ವರ್ಷಗಳಿಂದ ಗಿಡವನ್ನು ನೆಟ್ಟು ಮರವಾಗಿ ಮಾಡಿದಿರಿ ನೀವು. ಹೌದು. ಈ ಮರಗಳ ಜೊತೆಗೆ ನಿಮ್ಮ ಸಂವಾದ ಹೇಗೆ? ಮರ ನನ್ನ ಬದುಕನ್ನು ಸುಂದರಗೊಳಿಸಿದೆ. ಮರ ಮಾತಾಡುತ್ತೆ, ಮರದ ಜೊತೆ ನಾವು ಸಂವಾದ ಮಾಡಬೇಕಾಗತ್ತೆ. ಮರ ಬರೇ ಒಂದು ಮರವಾಗಿ ಉಳಿಯುವುದಿಲ್ಲ, ಮರ ವಾಯು ನೀಡುತ್ತೆ, ನಮಗೆ ಜೀವವಾಯುವನ್ನು ಕೊಡುತ್ತೆ. ಈ ಮೂಲಕ ಮನುಷ್ಯ ಮರದ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಮುಂಚಿನ ಕಾಲದಲ್ಲಿ ದೇವರ ಕಾಡು ಇಂಥದ್ದೆಲ್ಲ ನಿರ್ಮಾಣ ಮಾಡಿ ಜನರಿಗೆ ಅದರ ಬಗ್ಗೆ ಒಂದು ಪ್ರೀತಿ ಬರಲಿ, ಅದನ್ನು ರಕ್ಷಣೆ ಮಾಡೋದಕ್ಕೆ ದೇವರ ಕಾಡು ಅನ್ನುವಂಥ ಒಂದು ಹೆಸರೇ ಪ್ರೇರಣೆ ಆಗಲಿ ಅನ್ನುವಂಥದ್ದನ್ನು ಮುಂಚಿನ ಕಾಲದ ಹಿರಿಯರು ನಮಗೆ ಒಂದು ಮಾದರಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು. ಬಹುಶಃ ಕರಾವಳಿ ಜಿಲ್ಲೆಗಳಲ್ಲಿ ನಾಗಬನಗಳು ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಇಡೀ ನಮ್ಮ ಭೂಮಿಯ ವಿಸ್ತಾರದಲ್ಲಿ ಅತ್ಯಂತ ಹೆಚ್ಚು ಕಾಡುಗಳಲ್ಲಿ ಕೂಡ ನಾವು ತುಂಬ ಕಡೆ ನೋಡಿದ್ದೇವೆ ಟ್ರೆಕ್ಕಿಂಗ್ ಹೋದಾಗ ಹೊರಡ್ರ ಜೊತೆ. ದೇವರ ಕಾಡು ಅನ್ನುವಂಥದ್ದು ಬೇರೆ ಬೇರೆ ಬೆಟ್ಟಗಳಿಗೆ ಗುಡ್ಡಗಳಿಗೆ ದೇವರ ಹೆಸರನ್ನೇ ಇಟ್ಟು ಅಲ್ಲಿ ಆರಾಧನೆ ಮಾಡತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಇದೆಲ್ಲ ಕಾರಣಕ್ಕಾಗಿ ಕೆಲವೊಂದು ಕಡೆಗಳಲ್ಲಿ ಈಗಲೂ ಕೂಡ ಹಳ್ಳಿ ಪ್ರದೇಶದಲ್ಲಿ ಟ್ರೈಬಲ್ಸ್ ಯಾರಿದ್ದಾರೆ, ಬುಡಕಟ್ಟು ನಿವಾಸಿಗಳು, ಅವರ ಜೊತೆ ಈಗ ಕೂಡ ಒಡನಾಟವನ್ನು ಇಟ್ಕೊಂಡು ಆ ಕಾಡನ್ನು ಸಂರಕ್ಷಣೆ ಮಾಡುವಂತ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿದ ಹಾಗೆ ಗಿಡವನ್ನು ನೆಟ್ಟು ಪೋಷಿಸುವುದಕ್ಕೆ ಏನೇನು ಸೂಕ್ಷ್ಮವಾದಂತಹ ವಿಚಾರಗಳನ್ನು ನೀವು ಗಮನಿಸಬೇಕಾಗ್ತದೆ? ಸಾಮಾನ್ಯವಾಗಿ ಈಗ ರಸ್ತೆ ಬದಿಗಳಲ್ಲಿ ಸಾಲು ಮರವನ್ನು ನೆಡುವಂತಹದ್ದಾಗ್ಬೋದು, ಅಥವಾ ಶಾಲೆಯ ಆವರಣದಲ್ಲಿ ನೆಡುವಂತಹದ್ದು, ಕಚೇರಿಗಳಲ್ಲಿ ನೆಡುವಂತಹದ್ದು, ಯಾವ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ನೆಟ್ಟು ಪೋಷಿಸುವಂತಹದ್ದು ಹೇಗೆ? ಪ್ರಥಮವಾಗಿ ಜಾಗದ ನಾವು ಜಾಗವನ್ನು ಆಯ್ಕೆ ಮಾಡುವಾಗ ತುಂಬ ಜಾಗರೂಕರಾಗಿರ್ಬೇಕು. ಅಲ್ಲಿ ಕಲ್ಲು ಇರಬಾರ್ದು, ಮುರಕಲ್ಲಿನಂತ ಇದ್ರೆ ಗಿಡಗಳು ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅವಕಾಶಗಳು ಇರುವುದಿಲ್ಲ. ಸ್ವಲ್ಪ ಸಮತಟ್ಟು ಅಂದರೆ ಸ್ವಲ್ಪ ಮಣ್ಣಿನ ಭಾಗ ಇದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಅಲ್ಲಿ ಸಾಧಾರಣವಾಗಿ ನಮ್ಮ ಸ್ಥಳೀಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂಥ ಗಿಡಗಳನ್ನೇ ನೆಡುವುದು ಸೂಕ್ತ ಅಂತೇಳಿ ನನ್ನೊಂದು ಭಾವನೆ. ಅದು ಕೂಡ ಸ್ವದೇಶಿ ಮರಗಳು ಹೆಚ್ಚಾಗಿ ನಮ್ಮ ಭೂಪ್ರದೇಶಕ್ಕೆ ಒಗ್ಗಿಕೊಳ್ಳುವಂಥದ್ದು, ವೇಗವಾಗಿ ಬೆಳೀತದೆ ಮತ್ತು ವೇಗವಾಗಿ ಫಲವನ್ನು ಕೊಡಲಿಕ್ಕೆ ಕೂಡ ಈ ಮಣ್ಣು ಕಾರಣ ಆಗುತ್ತೆ. ಕೆಲವು ಉದಾಹರಣೆ ಕೊಡಿ. ಹಲಸಿ ಇದೆ, ಮಾವಿ ಇದೆ, ಹೆಬ್ಬಲಸಿ ಇದೆ, ನೇರಳೆ ಇದೆ, ಇಂಥ ಹಲವಾರು ಗಿಡಗಳು ನಮ್ಮ ಭೂಪ್ರದೇಶಕ್ಕೆ ಒಗ್ಗಿಕೊಳ್ಳುವಂಥದ್ದು. ರಸ್ತೆಯ ಬದಿಯಲ್ಲಿ ನೆಡುವಾಗ ಯಾವ ಜಾಗ್ರತೆ ವಹಿಸಬೇಕು? ಶಾಲಾ ಆವರಣದಲ್ಲಿ ನೆಡುವಾಗ ಅಥವಾ ಕಚೇರಿ ಆವರಣದಲ್ಲಿ? ರಸ್ತೆಯ ಬದಿಯಲ್ಲಿ ನಮಗೆ ತುಂಬ ಕಷ್ಟ ಆಗತ್ತೆ ನೆಟ್ಟು ಸಾಕೋದಕ್ಕೆ. ಅಂದರೆ ರಸ್ತೆ ಬದಲು ಇವತ್ತು ನೆಟ್ಟು ಹೋಗಿದ್ರೆ ನಾಳೆ ಆ ಮರಗಳೇ ಇರುವುದಿಲ್ಲ ಗಿಡಗಳು. ಯಾಕೆಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ, ಆ ಮರದ ಒಂದು ತಿಳ್ಕೊಂಡಿದ್ರೆ, ಆ ಮರ ಏನು ಯಾಕೆ ಅಂತ ತಿಳ್ಕೊಂಡಿದ್ರೆ ಅದನ್ನು ಕಿತ್ಕೊಂಡೋಗಿ ಅವರ ಮನೆಯಲ್ಲಿ ನೆಡುವುದು ಉಂಟು. ಇದು ನಮ್ಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಯಾಕಂತ ಹೇಳಿದ್ರೆ ನಾವು ನೆಟ್ಟದಕ್ಕಿಂತ ಹೆಚ್ಚಾಗಿ ಪ್ರೀತಿಯಲ್ಲಿ ಅವರು ಆ ಮನೆಯಲ್ಲಿ ಸಾಕ್ತಾರೆ. ಇದು ನಮ್ಗೆ ತುಂಬಾ ಖುಷಿ ಕೊಡ್ತದೆ. ಎರಡನೇದಾಗಿ ಉಳಿದ ವಾಹನಗಳದಕ್ಕೆ ತಾಗಿ ಅದು ಹಾಳಾಗುವ ಸಂದರ್ಭ ಕೂಡ ಉಂಟು. ಅಲ್ಲಿ ರಸ್ತೆ ಅಗಲ ಮಾಡುವಂತ ಸಂದರ್ಭದಲ್ಲಿ ಕೂಡ ಮರಗಳು ಹೋಗ್ತದೆ. ಇದು ನಾವು ಇನ್ನೊಮ್ಮೆ ನೆಟ್ಟು ಬೆಳೆಸಲಿಕ್ಕೆ ಕಾರಣ ಆಗತ್ತೆ. ಒಮ್ಮೆ ನೆಡಬೇಕು ಒಂದು ಜಾಗಕ್ಕೆ, ಒಂದು ಮಾರ್ಗಕ್ಕೆ ಒಮ್ಮೆ ನೆಟ್ಟು ಅದನ್ನು ದೊಡ್ಡದಾಗಿ ಅದನ್ನೇ ಸಾಕಿ ಸಲಾಗಬೇಕಂತೇಳಿ ನಂದೊಂದು ಭಾವನೆ. ಯಾಕಂತೇಳಿದರೆ ಒಮ್ಮೆ ಕಡಿದು ಇನ್ನೊಮ್ಮೆ ನೆಟ್ಟು ಬೆಳೆಸಬೇಕಿದ್ರೆ ಅದು ನೆರಳು ಕೊಟ್ಟು ಅಥವಾ ಭೂಮಿಗೆ ತಂಪಾಗಬೇಕಿದ್ರೆ 15-20 ವರ್ಷಗಳು ಬೇಕಾಗುತ್ತೆ. ಈ ಕಾರಣಕ್ಕಾಗಿ ನಾನು ಹೇಳ್ತೇನೆ, ಆ ಮರಗಳನ್ನು ಸ್ಥಳಾಂತರ ಮಾಡುವುದೇ ಈಗಿನ ಕಾಲದಲ್ಲಿ ಎಲ್ಲ ವಿಧದ ನಮಗೆ ಸವಲತ್ತುಗಳು ಈ ಭೂಮಿ ಮೇಲೆ ಉಂಟು. ಆ ಮರಗಳನ್ನು ಸ್ಥಳಾಂತರ ಮಾಡಿ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಅದನ್ನು ಸ್ಥಳಾಂತರ ಮಾಡಿ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದನ್ನು ಮಾಡಿದರೆ ಈ ಮರಗಳಿಗೆ ಒಂದು ಜೀವ ಮರುಜೀವ ಕೊಟ್ಟಂತಾಗತ್ತೆ. ಈಗ ಆರ್ಥಿಕವಾಗಿ ಲಾಭದಾಯಕ ತರುವಂತಹ ಒಂದು ಮರಗಳು ಇರ್ತವೆ. ಈಗ ತೇಗದ ಮರ ಆಗ್ಬೋದು ಅಥವಾ ಅಕೇಶಿಯಾ ಮ್ಯಾಂಜಿಯಂ ಇಂಥದ್ದಾಗ್ಬೋದು, ಬೇರೆ ಬೇರೆ ಮರಗಳಿವೆ. ಇವುಗಳ ಬದಲಿಗೆ ಹೂ ಮತ್ತು ಹಣ್ಣು ಕೊಡುವಂತಹ ಮರಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಬೇಕು? ಪ್ರಕೃತಿಯಲ್ಲಿ ಸಮತೋಲನ ಇರಬೇಕಾದ್ರೆ ಈ ಎರಡೂ ಬಹಳ ಅಗತ್ಯ, ಹೂ ಮತ್ತು ಹಣ್ಣು ಕೊಡುವಂಥದ್ದು. ನಾವು ಕೆಲವು ಕಡೆ ನೋಡ್ತೇವೆ, ನಾನು ಮೊನ್ನೊಂದು ಕಡೆ ಗಿಡ ಒಂದು 10-20 ಗಿಡ ನೆಡಲಿಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಹೇಳಿದೆ, ನೋಡಿ ನಿಂಬೆ ಹಣ್ಣಿನಂಥ ಗಿಡಗಳನ್ನು ಒಂದಷ್ಟು ಬದಿಯಲ್ಲಿ ಹಾಕಿಬಿಡಿ, ಚಿಟ್ಟೆ ಹಕ್ಕಿಗಳು ಬರುತ್ತೆ ಅನ್ನ, ಬಟರ್ಫ್ಲೈಗಳು ಬರ್ತದೆ ಅಂತೇಳಿ. ಅವ್ರಿಗೆ ಆಶ್ಚರ್ಯ ಆಯಿತು, ಅವ್ರಿಗೆ ಗೊತ್ತೇ ಇರಲಿಲ್ಲ. ಮತ್ತೆ ಹೇಳಿದರು, ಇಲ್ಲ ನಾನು ನಾಳೆ ತಂದು ಅದನ್ನು ನೆಡ್ತೇನೆ ಅಂತ ಹೇಳಿದರು. ಯಾಕೆಂತೇಳಿದ್ರು, ಭೂಮಿ ಮೇಲೇ ಪ್ರಕೃತಿಯಲ್ಲಿ ಒಂದು ಸಮತೋಲನ ಇರುತ್ತೆ. ಪ್ರಕೃತಿಯಲ್ಲಿ ಒಂದು ಚಿಟ್ಟೆ ಹಾಕಿ ಬಂತು ಅಂತ ಹೇಳಿದರೆ ನಮ್ಮ ಮನಸ್ಸು ತುಂಬ ಉಲ್ಲಾಸ ಆಗುತ್ತೆ. ಯಾಕಂತೇಳಿದರೆ ಅದನ್ನು ನೋಡಿದ ತಕ್ಷಣ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಇದು ಪ್ರಕೃತಿಗೆ ಸಮತೋಲನಕ್ಕೆ ಮತ್ತು ಪ್ರಕೃತಿಯ ಒಂದು ಈ ನಾವು ಹೆಚ್ಚೆಚ್ಚು ಬೀಜಗಳು ಹಣ್ಣಾಗಲಿಕ್ಕೆ ಅಥವಾ ಬೀಜಗಳು ಇನ್ನೂ ಮೊಳಕೆ ಒಡೆಯೋದಕ್ಕೆ ಅಥವಾ ಬೀಜಗಳು ಕಾಯಿ ಕೊಡೋದಕ್ಕೆ ಈ ಒಂದು ಪರಾಗಸ್ಪರ್ಶ ಕೂಡ ಇದರಿಂದ ಆಗುತ್ತೆ. ನೆಟ್ಟಿರುವಂತಹ ಗಿಡ ಮರವಾಗಿ ಬೆಳಿಬೇಕಿದ್ರೆ ಪೂರಕವಾಗಿ ಏನೇನು ಮಾಡಬೇಕು? ಫಸ್ಟಿಗೆ ಅದಕ್ಕೆ ನೀರಿನ ಮೂಲವನ್ನು ಕೊಡಬೇಕು. ಎರಡನೇ ಕನಿಷ್ಠ ಮೊದಲ ಒಂದು ವರ್ಷ ಆದರೂ ನಮ್ಮ ಪ್ರಕಾರ 2-3 ವರ್ಷ ನೀರು ಕೊಡಬೇಕು. ನಾವು ನೆಟ್ಟ ಗಿಡಗಳಿಗೆ ಕೊಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಗೊಬ್ಬರವನ್ನು ಕೊಡುವಂಥದ್ದು. ಅದಕ್ಕೆ ನಾವು ಹೆಚ್ಚಾಗಿ ಉಪಯೋಗ ಮಾಡುವಂಥದ್ದು ಹಟ್ಟಿ ಗೊಬ್ಬರ ಅಥವಾ ನಾವು ಸಾವಯವ ಗೊಬ್ಬರವನ್ನು ಯೂಸ್ ಮಾಡುವಂಥದ್ದು. ಮೂರನೇದಾಗಿ ಅದಕ್ಕೆ ಪ್ರೂನಿಂಗ್ ಮಾಡುವಂಥದ್ದು, ಗೆಲ್ಲುಗಳನ್ನು ಕತ್ತರಿಸುವಂಥದ್ದು. 3-4 ವರ್ಷ ಈ ಪ್ರೂನಿಂಗ್ ಯಾಕಾಗಿ? ಪ್ರೂನಿಂಗ್ ಮರದ ಸಮತೋಲನಕ್ಕಾಗಿ ಪ್ರೂನಿಂಗ್ ಮಾಡಬೇಕು. ಮರ ಒಂದು ಕಡೆ ವಾಲ್ತದೆ, ಹೆಚ್ಚು ಗೆಲ್ಲುಗಳನ್ನು ಯಾವ ಕಡೆ ಹೊಂದಿರ್ತದೆ ಆ ಕಡೆ ವಾಲ್ತದೆ, ಮರಕ್ಕೆ ಒಂದು ಸೌಂದರ್ಯ ಬರುವುದಿಲ್ಲ. ಮರಕ್ಕೆ ನಾವು ನೆಡುವಾಗ ಮರಗಳಿಗೆ ಅಂದ್ರೆ ಪ್ರಕೃತಿಗೆ ಒಂದು ಸೌಂದರ್ಯ ಕೂಡ ಬರಬೇಕು. ಇದನ್ನು ಕೂಡ ನಾವು ಗಮನದಲ್ಲಿ ಹೆಚ್ಚಾಗಿ ಸಹಜವಾಗಿ ಅದು ಅದರ ತಂದ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು, ತನ್ನ ಶೇಪ್ ಅನ್ನ ಕಾಪಾಡಿಕೊಳ್ಳುವುದಿಲ್ವಾ? ಕೆಲವೊಂದು ಮರಗಳು ಮಾತ್ರ ಕಾಪಾಡಿಕೊಳ್ತದೆ, ಕೆಲವೊಂದು ಮರಗಳಿಗೆ ಪ್ರೂನಿಂಗ್ ಬೇಕಾಗತ್ತೆ. ಅಂದ್ರೆ ಗಾಳಿಗೂ ಕೂಡ ಬಾಗಿ ಹೋಗ್ತದೆ. ಕೆಲವೊಂದು ಮರಗಳು ಗಾಳಿಗೆ ಮಳೆಗಾಲಕ್ಕೆ ಬಿದ್ದು ಹೋಗುವಂತ ಸಂದರ್ಭದಲ್ಲಿ ಹಾಗೆ ಇರ್ತದೆ. ಅದಕ್ಕೋಸ್ಕರನೇ ಕಟ್ಟಿಂಗ್ ಮಾಡುವಂತದ್ದು ಕೂಡ ಇರ್ತದೆ. ಬರೋ ಈ ವರ್ಷ ಮಳೆಗಾಲದಲ್ಲಿ ಹೋದ ವರ್ಷ ನೆಟ್ಟ ಗಿಡಗಳಿಗೆ ಈ ವರ್ಷ ಸ್ವಲ್ಪ ಗೆಲ್ಲುಗಳನ್ನು ಕಡಿಯುವಂಥದ್ದು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದರ ಭಾರಕ್ಕೆ ಬುಡ ಗಟ್ಟಿಯಾಗಿರುವುದಿಲ್ಲ. ಇನ್ನೂ 1-2-3 ವರ್ಷ ಹೋದ ನಂತರ ಮಾತ್ರ ಬುಡ ಗಟ್ಟಿಯಾಗತ್ತೆ. ಆಗ ನಾವು ಅದಕ್ಕೆ ಗೆಲ್ಲನ್ನು ಕಟ್ ಮಾಡಿ ಅದಕ್ಕೆ ಅದರ ಸಮತೋಲನವನ್ನು ನಾವು ಕಾಪಾಡಬೇಕಾಗ್ತದೆ. ಈಗ ಶಾಲೆಯ ಆವರಣದಲ್ಲೂ ಅಥವಾ ರಸ್ತೆ ಬದಿಯಲ್ಲೂ ಗಿಡವನ್ನು ನೆಡುವುದಿದ್ರೆ ಈ ಜಾನುವಾರುಗಳಿಂದ ಕೂಡ ರಕ್ಷಣೆಯನ್ನು ಒದಗಿಸಬೇಕಾಗ್ತದಲ್ಲ. ಹೌದು, ಅದಕ್ಕೆ ಬಿದಿರಿನ ಒಂದು ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಅರಣ್ಯ ಇಲಾಖೆ ಅವರು ಅದನ್ನು ಒದಗಿಸ್ತಾರೆ, ಅವರಲ್ಲಿ ಕೇಳಿ ಕೂಡ ನಾವು ತಗೊಳ್ಬೋದು, ನಮಗೆ ಸಹಕಾರ ಕೊಡ್ತಾರೆ ಅವರು. ಅದರ ಒಂದು ರಕ್ಷಣೆಗೆ ನಾವು 2 ಬಿದಿರನ್ನು ಆಚೆ ಈಚೆ ಕಟ್ಟಿ ಮಧ್ಯದಲ್ಲಿ ಗಿಡವನ್ನು ನೆಟ್ಟು ಅದಕ್ಕೆ ನಾವು ಕಟ್ಟಿದರೆ ಏನೂ ಒಂದು ಸಮಸ್ಯೆ ಬರುವುದಿಲ್ಲ. ಪ್ರಾರಂಭಿಕ ಒಂದು 2-3 ವರ್ಷ ಬೇಕಾಗ್ತದೆ. ಆದರೆ ಮಾರ್ಗದ ಬದಿಗೆ ನೆಡಬೇಕಿದ್ರೆ ಸಣ್ಣ ಗಿಡಗಳನ್ನು ಯಾವತ್ತೂ ನೆಡಲಿಕ್ಕೆ ಇಲ್ಲ. 10 ಫೀಟಿಗಿಂತ ಹೆಚ್ಚು ಗಿಡಗಳನ್ನೇ ನೆಡುವಂಥದ್ದು ಕ್ರಮ. ಇದು ನಡೆದು ಬಂದಂಥದ್ದು. ಒಂದು ಕಂಪೌಂಡ್ ವಾಲ್ನ ಒಳಗೆ ಆದರೆ ಸಣ್ಣ ಗಿಡ ಆದರೂ ನೆಟ್ಟು ಆದರೆ ನಾವು ಪೋಷಣೆ ಮಾಡಬಹುದು, ನೀರು ಹಾಕಿ ಗೊಬ್ಬರ ಹಾಕಿ. ಆದರೆ ಹೊರಗಡೆ ನೆಡಬೇಕಿದ್ರೆ ದನ ಅಥವಾ ಕರು ಆಡು ಏನಾದರೂ ತಿನ್ನುವಂಥ ಸಂದರ್ಭ ಇರುವುದಿದ್ರೆ ಅದಕ್ಕೆ ಸ್ವಲ್ಪ ದೊಡ್ಡ ಗಿಡವನ್ನೇ ಹಾಕಿ ಬೆಳೆಸುವಂಥದ್ದು ಕ್ರಮ. ಇನ್ನೊಂದು ವಿಚಾರ, ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂಥ ಕೆಲವೊಂದು ಮರಗಳಿರ್ತವೆ. ಈಗ ಶ್ರೀಗಂಧದಂಥ ಒಂದು ಮರ ಆಗ್ಬೋದು ಅಥವಾ ರಕ್ತಚಂದನ ಆಗ್ಬೋದು ಅಥವಾ ಬೇವಿನ ಮರ, ಹೆಬ್ಬೇವು ಅಂತ ಹೇಳ್ತೀವಿ, ಇಂಥ ಮರಗಳಾಗ್ಬೋದು. ಇವುಗಳನ್ನೆಲ್ಲ ನೆಟ್ಟು ಬೆಳೆಸುವುದಕ್ಕೆ ಸಾಧ್ಯ ಆಗ್ತದಾ? ಖಂಡಿತ ಆಗತ್ತೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ನೆಟ್ಟು ಬೆಳೆಸಲಿಕ್ಕೆ ಕೂಡ ಸಾಧ್ಯ ಉಂಟು. ಅರಣ್ಯ ಇಲಾಖೆ ಅವರು ವರ್ಷ ವರ್ಷ ಸಾವಿರಾರು ಗಿಡಗಳನ್ನು, ರಕ್ತ ಚಂದನ ಅಥವಾ ನಮ್ದು ಬೇರೆ ಬೇರೆ ಮಾವು, ಕಾಡು ಮಾವಿನಂತ ಗಿಡಗಳನ್ನು ಕೂಡ ಒದಗಿಸ್ತಾರೆ. ಕಾಡು ಮಾವು ಈ ಭೂಮಿಯ ಮೂಲ, ಅದು ಬಹಳ ಒಂದು ಇಂಪಾರ್ಟೆಂಟ್ ಗಿಡ. ಅದು ಅದನ್ನು ನಾವು ಮರ್ತಿದ್ದೇವೆ ಎಲ್ಲರೂ. ಅದು ಹೆಚ್ಚು ಹೆಚ್ಚು ಬೇಕು, ಯಾಕಂತೇಳಿದ್ರೆ ಒಂದೊಂದು ಮರದಲ್ಲಿ ಸಾಧಾರಣ 3-4 ಸಾವಿರ ಹಣ್ಣು ಕೊಡ್ತದೆ ಅದು. ಈಗ ನಿಮ್ಮ ಒಂದು 28 ವರ್ಷಗಳ ಒಂದು ಹೆಜ್ಜೆಯನ್ನು ನೀವು ಗಮನಿಸಿದಾಗ, ಬೇರೆ ಬೇರೆ ಜನರ ಸಂಪರ್ಕಕ್ಕೆ ನೀವು ಬಂದಿದ್ದೀರಿ, ಅವರ ಒಂದು ಪ್ರತಿಕ್ರಿಯೆ ಎಲ್ಲ ಹೇಗಿದೆ, ವಿದ್ಯಾರ್ಥಿಗಳೆಲ್ಲ ಪ್ರೋತ್ಸಾಹ, ಅವರ ಒಂದು ಮನಸ್ಥಿತಿ ಎಲ್ಲ ಹೇಗಿದೆ ಈ ಗಿಡ ನೆಡುವ ಬಗ್ಗೆ? ತುಂಬ ಒಳ್ಳೆಯ ಒಂದು ಪ್ರತಿಕ್ರಿಯೆ ಉಂಟು. ರೇಡಿಯೋದಲ್ಲಿ ನಾನು ಕೂಡ ಕಳೆದ ಬಾರಿ ಕೂಡ ಇಲ್ಲಿ ಆಕಾಶವಾಣಿಯಲ್ಲಿ ಮಾತಾಡಿದಾಗ ನನಗೆ ತುಂಬ ಪ್ರತಿಕ್ರಿಯೆಗಳು ನನ್ನ ಮೊಬೈಲ್ಗೆ ಬಂತು. ನಾನು ಅದನ್ನು ತುಂಬ ಖುಷಿಪಟ್ಟಿದ್ದೇನೆ ಮತ್ತು ಅವರ ಬೆನ್ನು ತಟ್ಟುವಿಕೆ ನನಗೆ ಇನ್ನೂ ಹೆಚ್ಚು ಗಿಡಗಳನ್ನು ನೆಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೆ. ನಾನು ಹೇಳುವುದು ಏನಂದರೆ, ಈಗಿನ ಜನ್ರೇಷನ್ ಪ್ರಕೃತಿಯ ಬಗ್ಗೆ ಒಂದು ಅಷ್ಟು ತಿಳ್ಕೊಳ್ಬೇಕು. ಬರೀ ಒಂದು ನಾವೊಂದು ಗಿಡ ನೆಟ್ಟರೆ ಸಾಕಾಗುವುದಿಲ್ಲ. ಭೂಮಿಯ ರಕ್ಷಣೆಯನ್ನು ಹೇಗೆ ಮಾಡಬೇಕು, ಪ್ರಾಣಿ ಪಕ್ಷಿಗಳಿಗೆ ಹೇಗೆ ಆಹಾರವನ್ನು ಕೊಡಬೇಕು, ನಾವು ಹೇಗೂ ಆಹಾರ ತಿಂತೇವೆ ಮನೆಗೆ ಹೋಗಿ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಕಡಿಮೆ ಆದಾಗ ಅದಕ್ಕೆ ಕದ್ದು ತಿನ್ನುವಂಥ ಅವಕಾಶಗಳು ಇರುವುದಿಲ್ಲ. ಅದು ಪ್ರಕೃತಿಯನ್ನೇ ಅವಲಂಬನೆ ಮಾಡಿಕೊಂಡಿರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಏನೇನು ಮಾಡಿದ್ದೇವೆ, ಅದಕ್ಕೋಸ್ಕರ ಯಾವ ಗಿಡಗಳನ್ನು ನೆಟ್ಟರೆ ಒಳ್ಳೆಯದು, ಇಂಥದ್ದನ್ನೆಲ್ಲ ನಾವು ತಿಳ್ಕೊಂಡು ಒಂದು ಎರಡಾದರೂ ಒಬ್ಬ ವ್ಯಕ್ತಿ ಪ್ರಾಣಿ ಪಕ್ಷಿಗಳಿಗೆ ಆಗಿರತಕ್ಕಂಥ ಆ ಒಂದು ಆಹಾರದ ಮೂಲವನ್ನು ಕೊಡುವಂಥ ಗಿಡಗಳನ್ನು ನೆಟ್ಟರೆ ತುಂಬ ಒಳ್ಳೆಯದು. ರೈತರೊಬ್ಬರು ಹೇಳ್ತಾ ಇದ್ರು, ನಾವು ಸ್ವಂತಕ್ಕೋಸ್ಕರ ನಮಗೋಸ್ಕರ ಒಂದು ಮನೆಯನ್ನು ಚಂದವಾಗಿ ಕಟ್ತೀವಿ ಅಂತ. ಆದರೆ ಒಂದು ಆಲದ ಮರದಂಥ ಒಂದು ಬೃಹತ್ ಗಾತ್ರದಂಥ ಒಂದು ಮರ 100-100 ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುತ್ತೆ, ಜೊತೆಗೆ ಒಂದಷ್ಟು ಗಿಡಗಳು ಕೂಡ ಅದರಲ್ಲಿ ಹುಟ್ಟಿ ಬೆಳೀತವೆ, ಅದರ ಕೆಳಗಡೆಯೂ ಕೂಡ ಒಂದಷ್ಟು ಗಿಡಗಳು ಹುಟ್ಟಿ ಬೆಳೀತವೆ, ಎಲ್ಲವನ್ನೂ ಕೂಡ ನಾವು ಗಮನಿಸಬೇಕು ಅಂತ. ಈ ಪ್ರಕೃತಿಯ ಪಾಠವನ್ನು ಕಲಿಯುವುದು ಹೇಗೆ? ಪ್ರಕೃತಿ ನಮಗೆ ಬದುಕೋದಕ್ಕೆ ಒಂದು ನೆಲೆಯನ್ನು ಕೊಟ್ಟಿದೆ. ಪ್ರಕೃತಿಯೇ ನಮಗೆ ಮೂಲ, ಯಾಕೆಂತೇಳಿದ್ರೆ ಪ್ರಕೃತಿ ಸೃಷ್ಟಿಯಾದಾಗಲೇ ನಮಗೆ ಎಲ್ಲ ರೀತಿಯ ಪ್ರಕೃತಿಯಲ್ಲಿರ್ತಕ್ಕಂಥ ಮರ ಗಿಡಗಳನ್ನು ನಮಗೆ ಯಾವುದೇ ಔಷಧ ಇರ್ಬೋದು, ಆಹಾರ ಇರ್ಬೋದು, ಎಲ್ಲವೂ ಕೊಟ್ಟಿದೆ. ಅದನ್ನು ನಾವೀಗ ನಾಶ ಮಾಡಿದ್ದೇವೆ. ಕೆಲವೊಂದು ಅಳಿವಿನಂಚಿನಲ್ಲಿರತಕ್ಕ ಸಸ್ಯಗಳು ಕೂಡ ಈಗ ತುಂಬ ಯಾರಿಗೂ ಸಿಗ್ತಾ ಇಲ್ಲ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ, ಅಳಿವಿನಂಚಿಗೆ ಹೋಗಿದೆ, ಬ್ಲ್ಯಾಕ್ ಲಿಸ್ಟಲ್ಲಿ ಬಂದಿದೆ ಅದೆಲ್ಲ. ಅದನ್ನೀಗ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಒಂದು ತುಂಬ ಜನ ಇದ್ದೇವೆ ನಾವು, ಅರಣ್ಯ ಇಲಾಖೆ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಉಂಟು. ಶ್ರೀಧರ್ ಅವರು ಈಗ ರೇಂಜರ್ ಆಗಿರತಕ್ಕಂಥ ಅವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಳಿವಿನಂಚಿನಲ್ಲಿರತಕ್ಕಂಥ ಒಂದು ಗಿಡಗಳನ್ನು ಹೆಚ್ಚೆಚ್ಚು ತಯಾರು ಮಾಡಿ ಅದನ್ನು ಬೇರೆ ಬೇರೆ ಜಾಗದಲ್ಲಿ ನೆಟ್ಟು ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಕೊಡುವಂಥದ್ದು ಏನೆಂದರೆ, ತುಂಬ ನಾವು ಹೆಸರು ಕೇಳದ್ದು ಮತ್ತು ನಾವು ನೋಡದ ಗಿಡಗಳು ಕೂಡ ನಾವೀಗ ನೋಡಿದ್ದೇವೆ. ಅದೀಗ ನಮ್ಮ ಪ್ರಕೃತಿಯಲ್ಲಿ ಬೆಳೀತಾ ಉಂಟು. ಅದು ಮುಂದಿನ ಜನಾಂಗಕ್ಕೆ, ಈ ಭೂಮಿ ಮೇಲೆ ಯಾರು ನಾವೀಗ ಬದುಕಿ ಬಾಳ್ತಾ ಇದ್ದೇವೆ, ಮುಂದಿನ ಜನಾಂಗಕ್ಕೆ ಖಂಡಿತವಾಗಿ ಅದರಿಂದ ಪ್ರಯೋಜನ ಸಿಗಬಹುದು ಅನ್ನುವಂಥದ್ದು ನನ್ನ ಭಾವನೆ. ಈಗ ಸಾಕಷ್ಟು ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ, ಸಾಕಷ್ಟು ಕಚೇರಿಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇದರಲ್ಲಿ ಈ ಮರಗಿಡ ನೆಟ್ಟು ಬೆಳೆಸುವಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಬಹುದು? ಎಲ್ಲ ಸಂಘಟನೆಗಳು ಕೂಡ ಈಗ ಜಾಗೃತವಾಗಿದೆ. ಒಂದು ರೀತಿಯ ಜಾಗೃತಿ ಎಲ್ಲ ಸಂಘಟನೆಗಳಲ್ಲಿ ಬಂದಿದೆ. ಶಾಲೆ, ಕಾಲೇಜು, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಕೂಡ ಈಗ ಸಾಧಾರಣ ನಾವು 3-4 ವರ್ಷದಿಂದ ನೋಡ್ತಾ ಇದ್ದೇವೆ. ಈ ವರ್ಷ ನಮಗೆ ಡಾಕ್ಟರ್ ಆಶಾಜ್ಯೋತಿ ರೈಯವರು ಒಂದು ಸಂಪರ್ಕ ಮಾಡಿದ್ದಾರೆ, ನಮ್ಮ ಮಹಿಳಾ ಸಂಘಟನೆ ಜೊತೆ ನೀವು ಬರಬೇಕು, ಗಿಡಗಳನ್ನು ನೆಡಬೇಕು ಅನ್ನುವಂಥದ್ದಂತೆ. ಈಗಾಗಲೇ ಒಂದು 2 ಮನೆಯಲ್ಲಿ ನಾವು ಮೊನ್ನೆ ನೆಟ್ಟು ಆಗಿದೆ. ಇನ್ನೂ ಒಂದು 17 ಸಂಘಟನೆಗಳು ಅವರದು ನಮ್ಮ ಜೊತೆ ಕೈ ಜೋಡಿಸಿದೆ. ಅವರಿಗೆ ಕೂಡ ನಾನು ಗಿಡಗಳನ್ನು ಕೊಟ್ಟು ನಾನೇ ಹೋಗಿ ನೆಟ್ಟು ಬರುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಈಗ ಸಾರ್ವಜನಿಕ ಸ್ಥಳದಲ್ಲಿ ಗಿಡವನ್ನು ನೆಡುವುದಕ್ಕೂ ಖಾಸಗಿ ಸ್ಥಳದಲ್ಲಿ ನೆಡುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಖಾಸಗಿ ಸ್ಥಳದಲ್ಲಿ ನೆಟ್ಟರೆ ಅದು ಅವರಿಗೇ, ಅವರೇ ಜವಾಬ್ದಾರಿ. ಅದು ಏನಾದರೆ ಹಾಲಾದರೆ ಅಥವಾ ಅದರ ಆದಾಯ ಬಂದರೆ ಅಥವಾ ಅದರಲ್ಲಿ ಹಣ್ಣು ಅದು ಇದೆಲ್ಲ ಆದರೆ ಎಲ್ಲ ಅವರಿಗೇನೆ ಸಿಗತ್ತೆ. ಅದು ಸರ್ಕಾರಿ ಜಾಗದಲ್ಲಿ ಅದು ಕೊಡುವಂತಹ ಆಮ್ಲಜನಕ ಎಲ್ಲರಿಗೂ ಸಿಗ್ತದೆ, ಎಲ್ಲರೂ ಸಿಗತ್ತೆ, ಅದು ವಿಶ್ವವ್ಯಾಪಿ. ಸರ್ಕಾರ ಜಾಗದಲ್ಲಿ ನೆಟ್ಟರೆ ಅದು ಈಗ ಸರ್ಕಾರ ಅರಣ್ಯ ಇಲಾಖೆ ಒಂದು ಆದೇಶವನ್ನು ತಂದಿದೆ ಒಂದು 3-4 ವರ್ಷಕ್ಕೆ ಮೊದಲು. ಯಾವುದೇ ಹಣ್ಣು, ಯಾವುದೇ ಮರದಲ್ಲಿ ಯಾವುದೇ ಮರವನ್ನು ನೀವು ಅಲ್ಲಿ ನಾವು ನೆಟ್ಟದ್ದನ್ನು ನೀವು ನೀರು ಹಾಕಿ ಸಾಕಿದರೆ ಅದರ ಫಲವನ್ನು ನೀವು ತಗೊಳ್ಬೋದು. ಅದು ಬಹಳ ಒಂದು ಒಳ್ಳೆಯ ಒಂದು ಯೋಜನೆ. ಅದು ಮರ ಮಾತ್ರ ಮುಟ್ಲಿಕ್ಕಿಲ್ಲ, ಅದರಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ನೀವು ಪಡೆಯಬಹುದು. ಈ ಒಂದು ಘೋಷಣೆಯನ್ನು ಮಾಡಿದೆ. ಇದು ತುಂಬ ಫಲಕಾರಿಯಾಗಿದೆ ರಾಜ್ಯದಲ್ಲಿ. ಈ ಹಸಿರು ಹೊದಿಕೆಯ ಇರುವುದರಿಂದ ಏನು ಅನುಕೂಲ ಇದೆ? ಈಗ ನಾವು ಹೇಳಿದ್ವಿ ಆಮ್ಲಜನಕ ಶುದ್ಧವಾದಂಥ ಒಂದು ಆಮ್ಲಜನಕ ಬೇಕು ಅಂದರೆ ಮರಗಿಡಗಳು ಬೇಕು ಅಂತ ಹೇಳಿ. ಹೌದು, ಬಹುಶಃ ಪೇಟೆಯಲ್ಲಿ ಇದೆಲ್ಲ ಸಿಗುವುದಕ್ಕೆ ಸಾಧ್ಯ ಆಗ್ತದಾ ಅಂತ. ಈಗ ನಮಗೆ ಕಾಡಲ್ಲಿ ನೋಡಿದಾಗ ಗಿಡ ಮರಗಳು ಕಡಿಮೆ ಕಾಣಲಿಕ್ಕೆ ಸಿಗ್ತದೆ. ಅದೇ ನಾಡಲ್ಲಿ ನೋಡಿದಾಗ ಸ್ವಲ್ಪ ಜಾಸ್ತಿ ಮರಗಳಿದ್ದಾಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ನಾವು ಕಾಡನ್ನೇ ಆಶ್ರಯ ಮಾಡಿಕೊಂಡಿರುವಂತಹದ್ದು. ಈಗ ಅಲ್ಲಿ ಹೋಗ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋದಕ್ಕೆ ಸಮಯ ಇಲ್ಲ. ಇಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮನೆಯ ಸುತ್ತಲೂ ಎಷ್ಟು ಬೇಕು ಅಷ್ಟು ಗಿಡಗಳನ್ನು ನೆಟ್ಟು ಸಾಕ್ತಾ ಇದ್ದಾರೆ. ಅಲ್ಲಿ ಒಂದು ಹಸಿರು ನಿರ್ಮಾಣ ಆಗಿದೆ. ಭೂಮಿಯ ಮೇಲ್ಪದರವನ್ನು ಸಂರಕ್ಷಣೆ ಮಾಡಬೇಕಿದ್ರೆ ಮೇಲ್ಪದರದ ಗ್ರೀನರಿ ಏನುಂಟ ಗ್ರಾಸ್ ಅದು ಉಳಿಯಲೇಬೇಕು. ಅದು ಇಲ್ಲ ಅಂತೇಳಿದರೆ ಭೂಮಿಯ ತಾಪಮಾನ ಹೆಚ್ಚೈತೆ, ಅಂಥದ್ದೆಲ್ಲ ಕಡಿಮೆ ಆಗ್ತದೆ, ಭೂಮಿಗೆ ಗಂಡಾಂತರ ಉಂಟು. ಈ ಫ್ಲಾಟ್ ಸಂಸ್ಕೃತಿ ಬಂದ ಮೇಲೆ ಬಹುಶಃ ಅಲ್ಲಿ ಮರಗಿಡಕ್ಕೆ ಒಂದು ಅವಕಾಶ ಇದೆಯಾ? ಕೆಲವೊಂದು ಈಗಿನ ಕಾನೂನಿನ ಪ್ರಕಾರ ಕೆಲವೊಂದು ಫ್ಲ್ಯಾಟ್ನ ಬದಿಯಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಕೆಲವೊಂದು ಫ್ಲ್ಯಾಟ್ನ ಬದಿಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಜಾಗ ಇಲ್ಲ. ಕೆಲವೊಂದು ಮೊನ್ನೆ ಕೂಡ ನನಗೆ ಒಂದು ಬಿಜೆಯಲ್ಲಿ ಕರ್ಕೊಂಡು ಹೋಗಿ ತೋರಿಸಿದರು, ನೋಡಿ ನಾವು ಇಷ್ಟು ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ, ಗ್ರೀನರಿ ಇಲ್ಲಿ ಹಾಕಿದ್ದೇವೆ ಅನ್ನುವಂಥ. ಬಹುಶಃ ಜಾಗ ಇಲ್ಲ ಅಂತ ಹೇಳೋದ್ ಬದಲು ಜಾಗ ಅವಕಾಶ ಮಾಡಿಕೊಳ್ಳಲಿಲ್ಲ ಅಂತ. ನಾನು ಹೇಳೋದು ಹಾಗೆಲ್ಲ, ನಾನು ಹೇಳೋದು ನಿಮ್ಮ ಹೃದಯದಲ್ಲಿ ಒಂದು ಗಿಡಕ್ಕೆ ಸ್ಥಾನ ಕೊಡಿ ಅಂತ. ನಿಮ್ಮ ಹೃದಯದಲ್ಲಿ ಒಂದು ಗಿಡಕ್ಕೆ ಸ್ಥಾನ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಸುತ್ತಲೂ ತುಂಬ ನೂರಾರು ಗಿಡಗಳು ಬದುಕೋದಕ್ಕೆ ಅಲ್ಲಿ ಪ್ರೇರಣೆ ಆಗತ್ತೆ. ಒಟ್ಟಿನಲ್ಲಿ ಪರಿಸರ ದಿವಸ ನಿಮ್ಮ ಒಂದು ಸಂದೇಶ ಏನು? ಜೂನ್ 5 ಅಥವಾ ಮಳೆಗಾಲ ಜೂನಲ್ಲಿ ಪ್ರಾರಂಭ ಆಗತ್ತೆ. ವರ್ಷಗಳು ಕರಿಮೋಡಗಳು ನಮ್ಮನ್ನು ಮುತ್ತಿಕ್ಕಲಿಕ್ಕೆ ಬಂದೇ ಬರುತ್ತೆ. ಆ ಕರಿಮೋಡಗಳನ್ನು ಸ್ವಾಗತಿಸೋದಕ್ಕೆ ನಾವು ಸಿದ್ಧರಾಗಬೇಕು. ಯಾವ ಮೂಲಕ ಅಂದರೆ ಕರಿಮೋಡಗಳು ಮಳೆಯಾಗಿ ಭೂಮಿಯನ್ನು ಮುತ್ತಿಕ್ಕುವ ಮೊದಲು ನಾವಿಲ್ಲಿ ಆ ನೀರು ಹರಿದೋಡುವ ನೀರನ್ನು ಸಂಗ್ರಹ ಮಾಡೋದಕ್ಕೆ ಒಂದಷ್ಟು ಹೊಂಡವನ್ನು ತೆಗೆದು ಬಾವಿಗೆ ಆ ನೀರನ್ನು ಬಿಡುವ ಮೂಲಕ ಅಥವಾ ನಿರ್ಜನವಾಗಿರತಕ್ಕಂಥ ಕೊಳವೆ ಬಾವಿಗೆ ಕೂಡ ಆ ನೀರನ್ನು ಬಿಡುವ ಮೂಲಕ ಅಂತರ್ಜಲವನ್ನು ಹೆಚ್ಚಿಸುವುದಕ್ಕೆ ನಾವು ತಯಾರಾಗಬೇಕು. ಮತ್ತು ಅದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಪ್ರಕೃತಿ ಯಾವತ್ತೂ ನಮ್ಮನ್ನು ಪ್ರೀತಿಸ್ತದೆ, ಗೌರವಿಸ್ತದೆ, ನಮಗೆ ಬಾಳಿ ಬದುಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಈ ಪ್ರಕೃತಿಯನ್ನು ಆರಾಧಿಸಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ನಾವು ಗೌರವಿಸಬೇಕು. ಆದಾಗ ಮಾತ್ರ ಪ್ರಕೃತಿ ನಮ್ಮ ಜೊತೆ ಇರುತ್ತೆ, ಪ್ರಕೃತಿ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಬಹಳ ಸಂತೋಷ ಮಾಧವ ಉಳ್ಳಾಲ್ ಅವರೇ. ಹಸಿರೇ ಉಸಿರು ಎನ್ನುವಂಥ ಒಂದು ಮಾತಿದೆ, ಹಸಿರು ಇದ್ದರೆ ಮಾತ್ರ ನಮ್ಮ ಒಂದು ಉಸಿರು ಇರುವುದಕ್ಕೆ ಸಾಧ್ಯ ಅನ್ನುವಂಥ ಮಾತು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾದರೆ ನಾಳಿನ ದಿವಸ ನಾವು ನೆಮ್ಮದಿಯಿಂದ ಉಸಿರು ಆಡುವುದಕ್ಕೆ ಸಾಧ್ಯವಾಗ್ತದೆ ಅಂತ. ಬಹಳ ಸಂತೋಷ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ವಿಶೇಷವಾಗಿ ಪರಿಸರ ಸಂರಕ್ಷಣೆ ಯಾವ ಕ್ರಮವಾಗಿ ಮಾಡಬೇಕು, ಯಾವ ರೀತಿ ನಾವು ಗಿಡವನ್ನು ನೆಟ್ಟು ಪೋಷಿಸಬೇಕು ಈ ವಿಚಾರವಾಗಿ ನಿಮ್ಮ ಕಳೆದ 3 ದಶಕಗಳ ಅನುಭವದ ಆಧಾರದಲ್ಲಿ ಹೇಳಿದ್ದೀನಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಪರಿಸರ ಸಂರಕ್ಷಣೆಯ ಮಹತ್ವ ಈ ಕುರಿತು ಮಾಧವ ಉಳ್ಳಾಲ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಉದ್ಯೋಗವಾಣಿ. ನನ್ನ ಹೆಸರು ಶ್ರೀನಿವಾಸ್ ನರಸಿಂಹ ಭಟ್. SSLC ಆದಮೇಲೆ ನಾನು GTTC ಜಾಯ್ನ್ ಆದೆ. GTTCಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ನಲ್ಲಿ ಡೆಪ್ತ್ ನಾಲೆಡ್ಜ್ ಜೊತೆಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯೆನ್ಸ್ನ ಗಳಿಸ್ಕೊಂಡಿದ್ದೀನಿ. ಜೀವನದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅನ್ನುವಂಥ ಭರವಸೆಯನ್ನು GTTCಯಿಂದ ಪಡೆದಿದ್ದೀನಿ. ನಿಮ್ಮ ಭವಿಷ್ಯಕ್ಕಾಗಿ GTTC ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇದೀಗ ಕೃಷಿ ಮಾಹಿತಿ. ಕೃಷಿಕರು ಎದುರಿಸ್ತಾ ಇರುವಂತಹ ಹಲವಾರು ಸಮಸ್ಯೆಗಳಿಂದಾಗಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡುವುದಕ್ಕೆ ಎಷ್ಟೋ ಸಾರಿ ಸಾಧ್ಯ ಆಗುವುದಿಲ್ಲ. ರಬ್ಬರ್ ಬೆಳೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಾಮಾನ್ಯವಾಗಿ ರಬ್ಬರ್ ಬೆಳೆಯನ್ನು ದೀರ್ಘಾವಧಿ ಬೆಳೆ ಅಂತ ನಾವು ಯೋಚನೆ ಮಾಡುವುದಿದ್ರೆ, ಇಲ್ಲಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕಿದ್ರೆ ಒಂದು ನಿರ್ದಿಷ್ಟವಾದಂತಹ ಯೋಜನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ರಬ್ಬರ್ ಕೃಷಿ ಮಾಡುವುದಕ್ಕೆ ಖರ್ಚು ಹೆಚ್ಚಾಗ್ತಾ ಇದೆ. ಇದೇ ಸಮಯದಲ್ಲಿ ರಬ್ಬರ್ ಧಾರಣೆಯೂ ಕೂಡ ಸಾಕಷ್ಟು ಏರುಪೇರಾಗ್ತಾ ಇದೆ. ಕಾರ್ಮಿಕರು ಕೃಷಿ ಕಾರ್ಯಕ್ಕೆ ಮುಂದೆ ಬರುವುದಕ್ಕೆ ಹಿಂಜರಿತಾ ಇದ್ದಾರೆ. ಈ ವಿಚಾರಗಳು ರಬ್ಬರ್ ಕೃಷಿ ವಲಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ರಬ್ಬರ್ ನಾಟಿ ಮಾಡಿದ ಪ್ರಥಮ ವರ್ಷದಲ್ಲಿಯೇ ಒಟ್ಟು ವೆಚ್ಚದ ಶೇಕಡಾ 35% ಖರ್ಚು ಮಾಡಬೇಕಾಗ್ತದೆ. ಇದರಲ್ಲಿ ಶೇಕಡಾ 50% ಖರ್ಚನ್ನು ಭೂಮಿಯ ಸಿದ್ಧತೆಗೆ ಮಾಡಬೇಕಾಗ್ತದೆ. ಭೂಮಿಯ ವಿನ್ಯಾಸದ ಅನುಸಾರ ಯೋಜನೆಯನ್ನು ಮಾಡಿದರೆ ಪ್ರಮುಖ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದಾಗಿ ಮುಂದೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಸುಲಭಗೊಳಿಸಬಹುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ವೆಚ್ಚವನ್ನು ಕಡಿತಗೊಳಿಸಬಹುದು. ರಬ್ಬರ್ ಕೃಷಿ ಮಾಡುವ ಸಂದರ್ಭದಲ್ಲಿ ತಳಿಗಳ ಆಯ್ಕೆ ಬಹಳಷ್ಟು ಮುಖ್ಯವಾಗ್ತದೆ. ತಳಿಗಳ ಆಯ್ಕೆಯು ಕೃಷಿ ಮಾಡಬೇಕಾದಂತಹ ಪ್ರದೇಶವನ್ನು ಅವಲಂಬಿಸಿದೆ. ರಬ್ಬರ್ ಮಂಡಳಿಯು ಪ್ರದೇಶವಾರು ಹವಾಮಾನ ಮತ್ತು ರೋಗ ನಿರೋಧಕತೆಯ ಆಧಾರದ ಮೇಲೆ